ದಿವಸಕ್ಕೆ ಎರಡು ಬಾರಿ ಸೇವಿಸಬೇಕು. ಸ್ವರ ಒಡೆದಿದ್ದಲ್ಲಿ ಹಿಪ್ಲಿ, ಹಿಪ್ಲಿಯ ಬೇರು, ಕಾಳುಮೆಣಸು ಮತ್ತು ಶುಂಠಿಗಳನ್ನು ಸಮಭಾಗ ತೆಗೆದುಕೊಂಡು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರಬೇಕು. ಇದನ್ನು ಒಂದು ಚಮಚೆಯಷ್ಟನ್ನು ಜೇನಿನೊಂದಿಗೆ ಬೆರೆಸಿ ದಿನಕ್ಕೆ ಮೂರು ಬಾರಿ ಸೇವಿಸಬೇಕು. ಇದೇ ಪುಡಿಯನ್ನು ಹೊಟ್ಟೆ ನೋವು, ಹೊಟ್ಟೆಯೊಬ್ಬರ, ಅಜೀರ್ಣಗಳು ಉಂಟಾದಾಗ ಒಂದು ಚಮಚೆಯಷ್ಟು ಪುಡಿಯನ್ನು ಬಿಸಿ ನೀರಿನೊಂದಿಗೆ ಇಲ್ಲವೇ ಮಜ್ಜಿಗೆಯೊಂದಿಗೆ ಬೆರೆಸಿ ಕುಡಿಬೇಕು. ಸಂಧಿವಾತದಿಂದ ಬಳಲುವವರು ಹಿಪ್ಲಿಯನ್ನು ಹುರಿದು ಪುಡಿ ಮಾಡಿ ಇಟ್ಕೊಂಡು ಒಂದು ಚಮಚೆ ಪುಡಿಗೆ ಜೇನನ್ನು ಬೆರೆಸಿ ಸೇವಿಸಬೇಕು. ಹಿಪ್ಲಿ ಪುಡಿಯನ್ನು ಎಳ್ಳೆಣ್ಣೆಯಲ್ಲಿ ಬೆರೆಸಿ ತೈಲ ತಯಾರಿಸಿ ಇಟ್ಟುಕೊಂಡು ನೋವಿರುವ ಜಾಗಕ್ಕೆ ಲೇಪಿಸಿ ಮೃದುವಾಗಿ ಮಸಾಜ್ ಮಾಡ್ಕೋಬೇಕು. ರಕ್ತಹೀನತೆ ಅಥವಾ ಅನಿಮೀಯದಿಂದ ಬಳಲುವವರು ಹಿಪ್ಲಿಯ ಪುಡಿಯನ್ನು ಜೇನುತುಪ್ಪದೊಂದಿಗೆ ಬೆರೆಸಿ ದಿನಕ್ಕೆ ಎರಡು ಬಾರಿ ಸೇವಿಸಬೇಕು. ಹಿಪ್ಲಿ, ನೆಲ್ಲಿಕಾಯಿ, ಅರಿಶಿನ, ಸೈಂಧವ ಲವಣವನ್ನು ಸಮಭಾಗ ಪುಡಿ ಮಾಡಿ ಇಟ್ಟುಕೊಂಡಿದ್ದು ಒಂದು ಚಮಚೆ ಪುಡಿಯನ್ನು ಬಿಸಿನೀರು ಇಲ್ಲವೇ ಮಜ್ಜಿಗೆಯಲ್ಲಿ ಬೆರೆಸಿ ಕುಡಿಯುವುದರಿಂದ ಜೀರ್ಣಶಕ್ತಿ ಹೆಚ್ಚುತ್ತದೆ. ಮಕ್ಕಳು, ರೋಗಿಗಳು, ದುರ್ಬಲರು ಪ್ರತಿದಿನ ಹಿಪ್ಲಿಯ ಪುಡಿಯನ್ನು ಜೇನುತುಪ್ಪದೊಂದಿಗೆ ಸೇವನೆ ಮಾಡುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುವುದೇ ಅಲ್ಲದೆ ದೇಹವು ಸಶಕ್ತವಾಗ್ತದೆ. ಮೂತ್ರ ವಿಸರ್ಜನೆ ಸಲೀಸಾಗಿ ಆಗದೇ ಇದ್ದಲ್ಲಿ ಹಿಪ್ಲಿಯ ಪುಡಿಯನ್ನು ನೀರಿನೊಂದಿಗೆ ಕುಡಿದಲ್ಲಿ ಸಲೀಸಾಗಿ ಆಗ್ತದೆ. ಪ್ಲೀಹ ವೃದ್ಧಿ ಅಥವಾ ಎನ್ಲಾರ್ಜ್ಮೆಂಟ್ ಆಫ್ ಸ್ಪ್ಲೀನ್, ಈ ಸಮಸ್ಯೆ ಇದ್ದಲ್ಲಿ ಹಿಪ್ಲಿ ಪರಿಣಾಮಕಾರಿ ಔಷಧಿಯಾಗಿ ಕೆಲಸ ಮಾಡ್ತದೆ. ಪ್ಲೀಹ ವೃದ್ಧಿಯ ರೋಗಿಗಳಿಗೆ ಮೊದಲನೇ ದಿನ ಮೂರು ಹಿಪ್ಲಿಯ ಕಷಾಯವನ್ನು ತಯಾರಿಸಿಕೊಂಡು ಅದಕ್ಕೆ ಜೇನುತುಪ್ಪ ಇಲ್ಲವೇ ಕಲ್ಲು ಸಕ್ಕರೆ ಬೆರೆಸಿ ಕುಡಿಯಲು ಕೊಡಬೇಕು. ನಂತರ ಮುಂದಿನ ಹತ್ತು ದಿವಸಗಳಲ್ಲಿ ದಿನಕ್ಕೆ ಮೂರು ಹಿಪ್ಲಿಗಳನ್ನು ಹೆಚ್ಚಿಸ್ತಾ ಬರಬೇಕು. ಇದೇ ರೀತಿ ಸೇವಿಸ್ತಾ ಹತ್ತನೇ ದಿನ 30 ಹಿಪ್ಲಿಯನ್ನು ಸೇವಿಸಬೇಕಾಗ್ತದೆ. ಅನಂತರ ದಿನಕ್ಕೆ 3 ಹಿಪ್ಲಿಗಳನ್ನು ಕಡಿಮೆ ಮಾಡ್ತಾ ಬಂದು ನಿಲ್ಲಿಸಬೇಕು. ಒಂದು ತಿಂಗಳ ಶಿಶುವಿನಿಂದ 1 ವರ್ಷ ವಯಸ್ಸಿನ ಮಕ್ಕಳಿಗೆ ಹಿಪ್ಲಿಯನ್ನು ಜೇನುತುಪ್ಪ ಇಲ್ಲವೇ ಹಾಲಿನಲ್ಲಿ ತೇಯ್ದು ನೆಕ್ಕಿಸುವುದರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಇದಲ್ಲದೆ ಹಿಪ್ಪಲಿಯ ಬೇರನ್ನು ಜಂತು ಹುಳುಗಳಿಗೆ ಔಷಧವಾಗಿ, ಗರ್ಭನಿರೋಧಕವಾಗಿ, ಹಾವು ಕಡಿತ, ಚೇಳು ಕಡಿತ, ಇರುಳುಗುರುಳುತನಗಳಲ್ಲಿ ಔಷಧಿಯಾಗಿ ಉಪಯೋಗಿಸಬಹುದು. ಜ್ವರ, ಗಂಟುಗಳಾಗುವುದು, ಗುಳ್ಳೆ ಮುಂತಾದವುಗಳಲ್ಲಿಯೂ ಕೂಡ ಔಷಧಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಸಂಸ್ಕೃತದಲ್ಲಿ ಹಿಪ್ಲಿಯನ್ನು ಪಿಪ್ಲಿ, ಮಗಧಿ, ತೀಕ್ಷ್ಣ ತಂಡುಲ, ವೈದೇಹಿ ಕಣ, ಕೃಷ್ಣ ಎಂದು ಕರೆಯಲಾದರೆ ಹಿಂದಿಯಲ್ಲಿ ಪಿಂಪ್ಲಿ, ಪೀಪಲ್, ಪೀಪರಿ ಎಂದು ಕರೆಯಲಾಗ್ತದೆ. ಮಲಯಾಳಂನಲ್ಲಿ ತಿಪ್ಲಿ, ಇಂಗ್ಲಿಷ್ನಲ್ಲಿ ಲಾಂಗ್ ಪೇಪರ್, ವೈಜ್ಞಾನಿಕ ಹೆಸರು ಪೈಪರ್ ಲಾಂಗಮ್. ಕೇಳುಗರೆ, ಇಲ್ಲಿ ಹೇಳಿರುವಂತಹ ಎಲ್ಲ ಔಷಧೀಯ ಗುಣಗಳು ಮಾಹಿತಿಯ ದೃಷ್ಟಿಯಿಂದ ಮಾತ್ರ ಹೇಳಲಾಗಿದೆ. ಇದನ್ನು ಪ್ರಾಯೋಗಿಕವಾಗಿ ಉಪಯೋಗಿಸುವುದಕ್ಕಿಂತ ಮೊದಲು ತಜ್ಞರಿಂದ ಸೂಕ್ತ ಮಾರ್ಗದರ್ಶನವನ್ನು ಪಡ್ಕೊಳ್ಳುವಂತಹದ್ದು ಒಳ್ಳೆಯದು. ಕೃಷಿ ಮಾಹಿತಿ ಕೇಳಿದಿರಿ. ಇದು ಇಂದಿನ ಕಿಸಾನ್ ವಾಣಿ. ಆಕಾಶವಾಣಿ ಮಂಗಳೂರು ನಿರೀಕ್ಷಿಸಿ ನಮ್ಮ ಮುಂದಿನ ಕಾರ್ಯಕ್ರಮ. ನನ್ನ ಹೆಸರು ಸಾದಿಕ್ ಪಾಷಾ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗದಲ್ಲಿ ನಾನು PhD ಮಾಡ್ತಾ ಇದ್ದೇನೆ. ನನ್ನ ಹವ್ಯಾಸಗಳು ಪುಸ್ತಕಗಳನ್ನು ಓದುವುದು, ಕ್ರೀಡೆಯನ್ನು ನೋಡುವುದು, ವಾರ್ತೆಗಳನ್ನು ಕೇಳುವುದು, ಬರವಣಿಗೆ ಇತ್ಯಾದಿಗಳು. ನನ್ನ ಹೆಸರು ಚೈತನ್ ಬ್ರದರ್ ಪಾಟೀಲ್ ಅಂತ. ನಾನು ಬೆಂಗಳೂರು ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮದ ವಿದ್ಯಾರ್ಥಿ. ನನ್ನ ಹವ್ಯಾಸಗಳು ಬಂದುಬಿಟ್ಟು ಬುಕ್ಗಳನ್ನ ಓದ್ತೀನಿ, ಟ್ರಾವೆಲಿಂಗ್ ಮಾಡ್ತೀನಿ, ಆಮೇಲೆ ಬೇಜಾರಾದಾಗ ಕವಿತೆಗಳನ್ನ ಬರಿತೀನಿ. ಇಂದಿನ ಕಾರ್ಯಕ್ರಮ ಇರುವಂಥದ್ದು ಅಭಿವೃದ್ಧಿಯಲ್ಲಿ ಯುವಜನತೆಯ ಪಾತ್ರ ಅಂತ ನಾವು ಆರಂಭಿಸ್ತಾ ಇರುವಂಥದ್ದು. ಯುವಜನತೆ ಎಂದ ತಕ್ಷಣ ನಮಗೆ ಮೊದಲು ಗೊತ್ತಾಗುವಂಥದ್ದು ಜೋಶ್, ಈ ಒಂದು ನಮ್ಮ ಖುಷಿ ಎಲ್ಲವೂ ನಮ್ಮ ಮುಂದೆ ಬರುವಂಥದ್ದು. ಹಾಗಾಗಿ ಇವತ್ತಿನ ಕಾರ್ಯಕ್ರಮವನ್ನು ಒಂದು ಹಾಡಿನೊಂದಿಗೆ ಆರಂಭಿಸ್ತಾ ಇದ್ದೇವೆ. ಜಗತ್ತೆ ನಿನ್ ಹಿಂದೆ ಬರುತ್ತೆ, ನಾಳೆ ಜೀವನ ಅಂಶವೇ ನಿನ್ನದು, ಮುಂದಿನ ಹೆಜ್ಜೆಯ ಹಿಂದಕ್ಕೆ ಹಾಕಲು ಗೆಲ್ಲುವ ಸಾಧಿಯೂ ನಿನ್ನದು.

ಬಯಸಿದ್ರು. ಅಂದರೆ ಈ ಮಳೆ ಆಧಾರಿತವಾಗಿ, ನೈಸರ್ಗಿಕ ಆಧಾರಿತವಾಗಿ ನಾವು ಕೃಷಿಯನ್ನು, ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ಇದ್ವಿ. ಆದರೆ ಇತ್ತೀಚೆಗೆ ಅಂದರೆ ಈ ಆಧುನಿಕ ತಂತ್ರಜ್ಞಾನವನ್ನು ಬಳಸ್ಕೊಂಡು ನಾವು ಕೃಷಿಯ ಚಟುವಟಿಕೆಗಳನ್ನ ಹೆಚ್ಚಿಗೆ ಜಾಸ್ತಿ ಮಾಡ್ತಾ ಇದ್ದೀವಿ ಅಂತ ನಾವು ಹೇಳ್ಬೋದು. ಉದಾಹರಣೆಗೆ ಏನಪ್ಪ ಅಂದರೆ, ನಾವು ಕೋವಿಡ್ನ ಸಾಂಕ್ರಾಮಿಕ ರೋಗದ ಒಂದು ಲಾಕ್ಡೌನ್ ಅಂತ ಸಮಯದಲ್ಲಿ ಎಲ್ಲ ಇಡೀ ನಗರದಲ್ಲಿ ಇರ್ತಕ್ಕಂಥ ಎಲ್ಲ ಜನ ಮರಳಿ ಹಳ್ಳಿಗಳಿಗೆ ಬಂದರು. ಆ ಸಮಯದಲ್ಲಿ ನಮಗೆ ಶಕ್ತಿ ನೀಡಿದಾಗಲಿ, ನಮಗೆ ಒಂದು ಹೊಸ ಬದುಕನ್ನು ಕಟ್ಟಿಕೊಟ್ಟಿದಾಗಲಿ ಕೃಷಿ ಮಾತ್ರ ಅಂತ ಅನ್ಬೋದು. ಕೃಷಿ ಅಂದರೆ ನಮ್ಮ ಭೂತಾಯಿ ಅಂತ ನಾವು ಹೇಳ್ಬೋದು. ಅಂದರೆ ಇದರಿಂದ ಏನಪ್ಪ ನಮ್ಗೆ ಅರ್ಥ ಆಗೋದಂದರೆ, ನಾವು ಎಲ್ಲೇ ಹೋದರೂ ಕೂಡ ನಮಗೆ ಪ್ರಧಾನವಾಗಿ ನಮ್ಮನ್ನು ಬೆಳೆಸೋದು, ನಮ್ಮನ್ನು ಕಾಪಾಡೋದೇನಪ್ಪ ಅಂದರೆ ನಮ್ಮ ಕೃಷಿ ಅಥವಾ ನಮ್ಮ ಭೂತಾಯಿ ಅಂತ ನಾವು ಹೇಳ್ಬೋದು. ಅಷ್ಟೇ ಅಲ್ಲದೆ ಎಷ್ಟೋ ಜನ ನಗರಕ್ಕೆ ವಲಸೆ ಬರ್ತಾ ಇದ್ದಾರೆ, ನಗರಕ್ಕೆ ಬಂದುಬಿಟ್ಟು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಸೇವೆಗಳಲ್ಲಿ ತಮ್ಮನ್ನು ತೊಡಗಿಸ್ತಾ ಇದ್ದಾರೆ. ತಮ್ಮಲ್ಲಿರ್ತಕ್ಕಂಥ ಭೂಮಿಯನ್ನು ವಿಲೇವಾರಿ ಮಾಡ್ತಿದ್ದಾರೆ. ಅದ್ರ ಬದಲು ನಗರಕ್ಕೆ ವಲಸೆ ಹೋಗಿರ್ತಕ್ಕಂಥ ನಮ್ಮ ಹಳ್ಳಿ ಜನರು ಮರಳಿ ಹಳ್ಳಿಗಳಿಗೆ ಬಂದು ಕೃಷಿ ಚಟುವಟಿಕೆಗಳನ್ನ ಆರಂಭಿಸಿ ಆಧುನಿಕ ತಂತ್ರಜ್ಞಾನದ ಮೂಲಕ ಜಲ ನೀರನ್ನಾಗಿರ್ಬೋದು ಅಥವಾ ಕೆರೆ ಕಟ್ಟೆಗಳ ನೀರಾಗಿರ್ಬೋದು, ಕಾಲುವೆ ನೀರನ್ನಾಗಿರ್ಬೋದು, ಇವುಗಳನ್ನೆಲ್ಲ ನಾವು ಆಧುನಿಕ ತಂತ್ರಜ್ಞಾನದ ಮೂಲಕ ಬಳಕೆ ಮಾಡಿಕೊಂಡು ನಾವು ಕೃಷಿ ಚಟುವಟಿಕೆಗಳನ್ನ ಇನ್ನೂ ಹೆಚ್ಚಿಸ್ಬೋದು. ಇದರಿಂದ ನಮ್ಮ ದೇಶಕ್ಕೂ ಹೆಚ್ಚಿನ ಆದಾಯ ತರ್ಬೋದು, ದೇಶಕ್ಕೆಲ್ಲ ನಮ್ಮ ಇಡೀ ವಿಶ್ವಕ್ಕೆ ನಮ್ಮ ದೇಶದಿಂದ ಹೆಚ್ಚಿನ ಒಂದು ಆಹಾರ ಪದಾರ್ಥಗಳಾಗಿರ್ಬೋದು, ಮಸಾಲೆ ಪದಾರ್ಥಗಳಾಗಿರ್ಬೋದು, ಅದನ್ನು ಹೆಚ್ಚಿಗೆ ನಾವು ರಫ್ತು ಮಾಡ್ಬೋದು. ರಫ್ತು ಮಾಡೋದಕ್ಕೆ ನಮ್ಮ ಯುವ ಜನತೆ ಪಾತ್ರ ತುಂಬ ಮಹತ್ವ ಪಡೆದಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಭಾರತ ಹಳ್ಳಿಯಿಂದ ಕೂಡಿದ ರಾಷ್ಟ್ರವಾದರೂ ಜಿಡಿಪಿಗೆ ಕೃಷಿ ಕೊಡುವಂತಹ ಕೊಡುಗೆ ಅತಿ ಹೆಚ್ಚು. ಕೃಷಿ ವಿಶ್ವವಿದ್ಯಾನಿಲಯಗಳು ಯುವಜನತೆಯನ್ನ ಕೃಷಿಯತ್ತ ಒಲವು ತೋರುವಂತೆ ಮಾಡಿ ಆಧುನಿಕ ತಂತ್ರಜ್ಞಾನವನ್ನು ಬಳಕೆ ಮಾಡುವ ಮೂಲಕ ದೇಶದ ಅಭಿವೃದ್ಧಿಗೆ ಟೊಂಕ ಕಟ್ಟಿ ನಿಂತಿದ್ದಾರೆ. ಕೋವಿಡ್-19 ಎನ್ನುವಂತಹ ಪರಿಸ್ಥಿತಿಯ ಸಂದರ್ಭದಲ್ಲೂ ಕೂಡ ಕೃಷಿ ಜನರನ್ನ ಕೈಬಿಟ್ಟಿಲ್ಲ. ಈ ವಿಚಾರವಾಗಿ ವೆಂಕಟೇಶ್ ಅವರು ಇಷ್ಟೆಲ್ಲ ವಿಚಾರಗಳನ್ನು ಹೇಳ್ತಾರೆ. ಇದರ ವಿರೋಧವಾಗಿ ಶಿವಕುಮಾರ್ ಅವರು ಹೇಳಲಿಕ್ಕಿದ್ದಾರೆ. ಸ್ನೇಹಿತರಾದ ವೆಂಕಟೇಶ್, ಇಷ್ಟೊತ್ತು ಮಾತಾಡಿದ್ರು, ಕೇಳಿದ್ದೀರಾ. ನನ್ನ ಅನಿಸಿಕೆ ಏನಂದ್ರೆ, ಭಾರತದ ಅಭಿವೃದ್ಧಿಯಲ್ಲಿ ಕೃಷಿ ಪಾತ್ರದಲ್ಲಿ ಯುವ ಜನತೆಯ ಪಾತ್ರ ಅಷ್ಟು ಕಷ್ಟಲ್ಲ. ಹೇಗೆ ಅಂತಂದರೆ, ಈಗಿನ ಪ್ರಸ್ತುತ ಸನ್ನಿವೇಶದಲ್ಲಿ ನೋಡೋದಾದರೆ ತುಂಬ ನಗರೀಕರಣ ಹೊಂದ್ತಾ ಇದೆ. ಪ್ರಸ್ತುತ ಸಂದರ್ಭದಲ್ಲಿ ನೋಡೋದಾದರೆ ಒಂದು 2 ವರ್ಷಗಳ ನಂತರದಿಂದ ಈ ಕೋವಿಡ್ ಲಾಕ್ಡೌನ್ ಆದ ಇದರಿಂದ ವಲಸೆ ಬಂದಿದ್ದಾರೆ. ಓಕೆ, ಸಮಯ ಸಂದರ್ಭಕ್ಕೆ ಹೊಂದ್ಕೋಗೋದು ಮನುಷ್ಯನ ಲಕ್ಷಣ ಆಗಿರೋದ್ರಿಂದ ಅವರು 1-2 ವರ್ಷ ಇದು ಮುಗಿದ ನಂತರ ಮತ್ತೆ ಎಲ್ಲಿದ್ದರು ವಾಸ್ತವಾಗಿ ಅಲ್ಲಿಗೆ ಓಡ್ತಾರೆ. ಹಾಗಿದ್ದಾಗ ಹೆಚ್ಚು ಯುವ ಜನತೆನೇ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅನ್ನೋದು ನಾನು ನಂಬೋಕ್ಕೆ ಇಷ್ಟಪಡಲ್ಲ, ಒಪ್ಕೊಳ್ಳಲ್ಲ. ಯುವ ಜನತೆ ಏನಂದರೆ, ಈಗ ಜಾಸ್ತಿ ತಂತ್ರಜ್ಞಾನ ಅಂತ ಬಂದು ಇನ್ನೊಂದು ಬೇರೆ ಕ್ಷೇತ್ರಗಳಲ್ಲಿ ಜಾಸ್ತಿ ತನ್ನ ಕೆಲಸ ಕಾರ್ಯಗಳನ್ನು ತೊಡಗಿಸ್ಕೊತಾ ಇದ್ದಾರೆ. ಹಾಗಾಗಿ ಯುವ ಜನತೆಯ ಪಾತ್ರ ಅಲ್ಲಿ ಬಹಳ ಮುಖ್ಯವಾಗಿದೆ ಅನ್ನೋದನ್ನು ನಾನು ಒಪ್ಕೊಳ್ಳಲ್ಲ. ಪ್ರಸ್ತುತ ಗ್ರಾಮೀಣ ಪ್ರದೇಶಗಳಲ್ಲಿ ಒಬ್ಬ ರೈತ ಒಂದು ಬೆಳೆಯನ್ನು ತೆಗಿಬೇಕು ಅಂತಂದರೆ 7-8 ತಿಂಗಳು ಟೈಮ್ ತಗೊಂತಾರೆ. 8 ತಿಂಗಳು ಬೆಳೆದ ನಂತರ ಅದನ್ನು ದವಸ ಧಾನ್ಯಗಳನ್ನು ಮಾರ್ಕೆಟ್ಗೆ ತಂದು ಮಾರಬೇಕಾದ ಪರಿಸ್ಥಿತಿ ಇರ್ತದೆ. ಹಾಗಾಗಿ ಅವರು ನಗರಕ್ಕೆ ಬಂದು ಸೇಲ್ ಮಾಡಬೇಕಾಗುತ್ತದೆ. ಹಂಗಿರುವಾಗ ಈ ಗ್ರಾಮೀಣ ಭಾಗದಲ್ಲೇ ಮಾರ್ಕೆಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಮಧ್ಯವರ್ತಿಗಳಿಂದ ಅವರನ್ನು ಹೊಡ್ತಾ ತಿಂತಾರೆ ಯಾರು, ರೈತರು. ಹಂಗಾಗಿ ಅವರು ನಗರಕ್ಕೆ ಬಂದು ಅದನ್ನು ಮಾರಬೇಕಾಗಿರೋದ್ರಿಂದ ಇದ್ದಷ್ಟು ಬೆಲೆಗೇ ಕೊಟ್ಟು ತನ್ನ ಧಾನ್ಯಗಳನ್ನು ಹೋಗಬೇಕಾಗುತ್ತೆ. ಹಿಂಗಿರುವಾಗ ರೈತರು ಇಂದು ಬದುಕ್ತಿರೋ ಸ್ಥಿತಿ ನೋಡಿದ್ರೆ ತುಂಬ ಅಯ್ಯೋ ಅನಿಸ್ತದೆ. ಒಬ್ಬ ಯೋಧ, ಒಬ್ಬ ರೈತ ಅಂತ ಬಂದರೆ ದೇಶಕ್ಕಾಗಿ ಅವ್ರದ್ದೇ ಹೆಚ್ಚಿಗೆ ಕೊಡುಗೆ ಇರ್ತದೆ. ಒಬ್ಬರು ಯೋಧನ ನೋಡೋ ರೀತಿ ರೈತನಿಗೆ ಇಲ್ಲಿ ಈಗಲೂ ಸಹ ಆ ಥರ ಬೆಲೆ ಅವರನ್ನು ನೋಡೋ ದೃಷ್ಟಿ ಬೇರೆ ಇರ್ತದೆ. ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಕಾಣ್ತಾರೆ. ಆದರೆ ನಿಜವಾದ ಅರ್ಥದಲ್ಲಿ ಒಬ್ಬ ರೈತ ಬೆಳೆದು ಹಾಲಾಕಿ ಭತ್ತ ಬೆಳೆದ್ರೇ ಪ್ರತಿಯೊಬ್ಬ ನಗರವಾಸಿಗಳು ಸಹ ತಿನ್ನೋದು. ಅದನ್ನು ಇಲ್ಲಿವರೆಗೂ ತಿಳ್ಕೊಂಡಿಲ್ಲ, ಎಲ್ಲ ಬರೀ ನಾವು ಕೊಟ್ಟಿದ್ದೆ ಕಾಂಟ್ರಿಬ್ಯೂಷನ್ ಅಂತ ಇಂದು ಹೇಳ್ಕೊಂತಾರೆ. ಅದಲ್ಲ, ದೇಶದ ಅಭಿವೃದ್ಧಿ ಅಂತ ಹಿನ್ನೆಲೆ ನೋಡೋದಾದರೆ ಆಗಿನಿಂದನು ಕೃಷಿ ಬೆನ್ನೆಲುಬಾಗಿರೋ ದೇಶ ಇಂದೂ ಮುಂದುವರಿತಾ ಇರೋದನ್ನು ಸಹ ಕೃಷಿಕರಿಂದಾನೆ. ಕೃಷಿ ಒಂದು ಮಾಡೋದು ಬಿಟ್ಟಿದ್ದಿದ್ರೆ ರೈತರು, ಯುವ ಜನತೆ ತಮ್ಮ ಈಗೇನು IT BT ಸೆಕ್ಟ್ರು ಅಂತೆಲ್ಲ ಹೇಗೆ ಮಾಡ್ತಾ ಇದ್ದಾರೋ, ಅದಕ್ಕೆ ಒಂದು ಆಹಾರ ಪದಾರ್ಥಗಳಾಗಿರ್ಬೋದು, ಇರೋ ವಾತಾವರಣ ಜಾಗ ಇರ್ಬೋದು, ಇದಕ್ಕೆಲ್ಲ ಕೃಷಿ ರೈತ ಕಷ್ಟಪಡದಿದ್ರೆ ಇವ್ರಿಗೆಲ್ಲ ಒಂದು ಅವಕಾಶ ಅನ್ನೋದೇ ಸಿಗ್ತಾ ಇರಲಿಲ್ಲ. ಹಿಂಗಿರುವಾಗ ಬರೀ ಯೂತ್ಸೇ ಯುವ ಜನರೇ ಕೃಷಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತಾ ಇದ್ದಾರೆ ಅನ್ನೋದನ್ನು ನಾನು ನಂಬಲ್ಲ. ಯುವಜನತೆ ಕೃಷಿಯಲ್ಲಿ ಕಳಪೆ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ. ಕೃಷಿಯಲ್ಲಿ ತಂತ್ರಜ್ಞಾನದ ಬಳಕೆ ಮಾಡದೆ